ಗಡಿಧಾಮದಲ್ಲಿ ಆಯೋಜಿಸಲಾಗಿದ್ದ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಕುರಿತು ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಶಬರಿಮಲೆ ಋತುವಿನಲ್ಲಿ ಹಾಗೂ ಮುಂಬರುವ ಪೊಂಗಲ್ ಹಬ್ಬದ ಸಮಯದಲ್ಲಿ ಭಕ್ತರಿಂದ ಹೆಚ್ಚಿನ ಪ್ರಯಾಣದ ಬೇಡಿಕೆ ಗಮನದಲ್ಲಿಟ್ಟುಕೊಂಡು ಕೆಲವು ವಾರಕ್ಕೊಮ್ಮೆ ಸಂಚರಿಸುವ ವಿಶೇಷ ರೈಲು ಸೇವೆಗಳನ್ನು ವಿಸ್ತರಿಸಲು ನೈರುತ್ಯ ರೈಲ್ವೆ ನಿರ್ಧರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನಗತ್ಯವಾಗಿ ಸಿಸೇರಿಯನ್ ಮಾಡುವ ಖಾಸಗಿ ಆಸ್ಪತ್ರೆಗಳ ವಿರುದ್ದ ಕಠಿಣ ಕ್ರಮ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. 900 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಉನ್ನತೀಕರಣಗೊಳಿಸಿದ ಸರ್ಕಾರ. ಸುವರ್ಣಸೌಧದ ಆವರಣದಲ್ಲಿ ಸಾಲುಮರದ ತಿಮ್ಮಕ್ಕ ಗೌರವಾರ್ಥ ಸದಸ್ಯರಿಂದ ಗಿಡ ನೆಡಿಸಲು ಸಭಾಧ್ಯಕ್ಷ ಯುಟಿ ಖಾದರ್ ನಿರ್ಧಾರ. ಹಾಗೂ ಮೇಕೆದಾಟು ಯೋಜನೆ ರಾಜ್ಯ ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆತ್ಮರೇ, ಈಗ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್ ಇಂಡೋ ಜರ್ಮನ್ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಸಾವಿರಾರು ಕುಟುಂಬಗಳ ಆನಂದಕ್ಕೆ ಸಾಕ್ಷಿಯಾಗಿದೆ. ವಿಶ್ವ ಮಟ್ಟದಲ್ಲಿ ಸರ್ವಶ್ರೇಷ್ಠ ಕೇಂದ್ರಗಳಲ್ಲಿ ಒಂದಾದ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ 5,000 ಹೆಚ್ಚು ಯಶಸ್ವಿ ಟೆಸ್ಟ್ ಟ್ಯೂಬ್ ಬೇಬಿ ಜನನವಾಗಿದ್ದು ಅತ್ಯಾಧುನಿಕ ಚಿಕಿತ್ಸೆ, ಅನುಭವಿ ಮತ್ತು ನುರಿತ ವೈದ್ಯರ ತಂಡದ ಪರಿಶ್ರಮವೇ ಈ ಯಶಸ್ಸಿಗೆ ಕಾರಣ. ಮಕ್ಕಳಿಲ್ಲ ಎನ್ನುವ ಕೊರಗನ್ನು ಬಿಟ್ಟು ಹಿಂದೆ ಭೇಟಿ ನೀಡಿ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್, ಮುರಾರ್ಜಿ ಪೇಟ್ ಸೇವಾ ಸದನ ಶಾಲೆ ಎದುರುಗಡೆ, ಸೊಲ್ಲಾಪುರ್. ಸಂಪರ್ಕಿಸಿ 7447745500. ಉಮ್ಮದಿಯವರ ಮಸಾಲೆ ಖಾರ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವ ಗುಮ್ಮಟ ನಗರಿ ಬಿಜಾಪುರದ ಸುಪ್ರಸಿದ್ಧ ಉಮ್ಮದಿಯವರ ಪೇವರ್ ಹೋಮ್ ಮೇಡ್ ಮಸಾಲೆ ಖಾರ. ಮದುವೆ, ಮುಂಜುವಿ, ಗೃಹ ಪ್ರವೇಶ ಇನ್ನಿತರ ಹಲವಾರು ಶುಭ ಸಮಾರಂಭಗಳಲ್ಲಿ ಅಡುಗೆಗಾಗಿ ಉಪಯೋಗಿಸುವುದೇ ಉಮ್ಮದಿಯವರ ಮಸಾಲೆ ಖಾರ. ಬನ್ನಿ ಹಾಗಾದರೆ ತಡೆಯಾಕೆ, ಉಮ್ಮದೀಸ್ ಅವರ ಮಸಾಲೆ ಖಾರವನ್ನು ತೆಗೆದುಕೊಂಡು ಇದರ ಸ್ವಾದವನ್ನು ತಾವೇ ಅನುಭವಿಸಿ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಯೇ ಹೇ ಹರ್ ಭಾರತೀಯ ನಾಗರಿಕ ಕಿ ಶಿಕಾಯತ್ ಪರ್ ತ್ವರಿತ ಕಾರ್ಯವಾಹಿ ಕಿ ಗ್ಯಾರಂಟಿ ಕಾ ಪೋರ್ಟಲ್. ಸಿಪಿ ಗ್ರಾಮ್ಸ್ ಏಕ್ ಐಸಿ ವಿಶ್ವಸನೀಯ ಪ್ರಣಾಲಿ ಜೋ ಪ್ರತ್ಯೇಕ ನಾಗರಿಕ ಕೋ ಸಶಕ್ತ ಬನಾತಿ ಹೈ ಔರ್ ಸುಶಾಸನ್ ಕೆ ಹರ್ ಸ್ತರ್ ಪರ್ ಅಧಿಕಾರಿಯೋ ಕೆ ಜವಾಬ್ದೇಹಿ ಸುನಿಶ್ಚಿತ ಕರ್ತಿ ಹೈ. ಸಿಪಿ ಗ್ರಾಮ್ಸ್ ಸಂವೇದನಶೀಲ್ ಅಸರ್ದಾರ್ ಜವಾಬ್ದೇಹ. ಆಜ್ ಹಿ ಲಾಗ್ ಇನ್ ಕರೇ ಸಿಪಿ ಗ್ರಾಮ್ಸ್. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದ್ ಒಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ. ಕೇಳಿ ಘನ ಕೃಷಿ, ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನ ಕೃಷಿ, ಘನ ಕೃಷಿ. ಹದಿನಾಲ್ಕನೇ ಪ್ರಕರಣವು ಗೋಡಂಬಿಯವನ. ಗೋಡಂಬಿಯವನ, ಗೋಡಂಬಿಯವನ. ಗೋಡಂಬಿಯ ವೃಕ್ಷಗಳು ಕೇರಗಿಡದಂತೆ ಇರುವವು. ಕೇರಗಿಡಗಳು ಅರಣ್ಯದಲ್ಲಿ ಬೆಳೆಯುವಂತೆ ಮಲೆಸೀಮೆಯಲ್ಲಿ ತಮ್ಮಿಂದ ತಾವೇ ಬೆಳೆಯುತ್ತವೆ. ಈ ವೃಕ್ಷದ ಬೀಜಗಳನ್ನು ಯಾವ ಭೂಮಿಯಲ್ಲಿ ಹಾಕಿದರೂ ಬೆಳೆಯಾಗುತ್ತವೆ. ಗೋಡಂಬಿಯು ರುಚಿಕರವಾದ ಪದಾರ್ಥವು. ಇದರ ಎಲೆಗಳು, ಕಾಯಿಗಳು, ಹಣ್ಣುಗಳು, ಬೀಜಗಳು ಕೇರಗಿಡದಂತೆ ಇರುತ್ತವೆ. ಈ ಗಿಡದ ಎಲೆಗಳು ಹಸುರಾಗಿ, ಗೋಡಂಬಿಯ ಕಾಯಿಗಳು ಬಿಳುಪಾಗಿ ಇರುತ್ತವೆ. ಕೇರಿನಂತೆ ಇದಕ್ಕಾದರೂ ಎಣ್ಣೆ ಇರುವುದು. ಇದರ ಎಣ್ಣೆಯು ಮೈಗೆ ಹಚ್ಚಿದರೆ ಕೇರ ಎಣ್ಣೆಯಂತೆ ಹುಣ್ಣಾಗುತ್ತದೆ. ತೋಟಗಳಲ್ಲಿ ಈ ಗೋಡಂಬಿಯ ವೃಕ್ಷಗಳನ್ನು ಬೆಳೆ ಮಾಡುವುದು ಹೇಗೆಂದರೆ, ಗೋಡಂಬಿಯ ಕಾಯಿಗಳನ್ನು ಮೇಲಿನ ಸಿಪ್ಪೆ ಸಹಿತ ತಂದು ಮೃಗಶಿರ ಕಾಲಕ್ಕೆ ತೋಟದ ಮಡಿಗಳಲ್ಲಿ ಹಾಕಿದರೆ ಸಸಿಗಳಾಗುವವು. ಈ ಗಿಡಗಳನ್ನು ಬರೇ 18 ಬೆಳೆಸಿದಲ್ಲಿ ತನಗೆ ದ್ರವ್ಯವು ಪ್ರಾಪ್ತಿಯಾಗದು, ತಿಂಬುವುದಕ್ಕಾದರೂ ಸಾಲದು. ಅದು ಕಾರಣ ಈ ಗಿಡಗಳನ್ನಾದರೂ 400, 500 ಅಥವಾ ಸಹಸ್ರಾವಧಿಯನ್ನು ಹಾಕಿದರೆ ಅದರ ಉತ್ಪನ್ನವು ಚೆನ್ನಾಗಿ ಆಗುತ್ತದೆ. ಗೋಡಂಬಿಯ ಕ್ರಯವು ಈ ದೇಶದಲ್ಲಿ ಸದಾಕಾಲದಲ್ಲಿ 4 ರೂಪಾಯಿ ಅಥವಾ 5 ರೂಪಾಯಕ್ಕೆ ಮಣದಂತೆ ಇರುವುದು. ಒಂದೊಂದು ಸಮಯದಲ್ಲಿ 8 ರೂಪಾಯಕ್ಕೆ ಮಣದಂತೆ ಮಾರುವುದು. ಈ ಗಿಡಗಳನ್ನು ಹಚ್ಚಿದ ಮೇಲೆ 3 ವರ್ಷದವರೆಗೂ ನೀರು ಹಾಕಿದರೆ ಸಾಕು. ಆಮೇಲೆ ತಮ್ಮಿಂದ ತಾವೇ ಮಳೆಯ ಸಹಾಯದಿಂದ ಬೆಳೆದು ದೊಡ್ಡ ವೃಕ್ಷಗಳಾಗಿ ನಿರಾಯಾಸದಿಂದ ವರ್ಷ ವರ್ಷಕ್ಕೂ ಫಲಗಳಾಗುತ್ತಾ ಇರುವವು. ಈ ವೃಕ್ಷಗಳನ್ನು ಬೆಳೆಸುವುದು ಹೇಗೆಂದರೆ, ಹಿಂದೆ ಹೇಳಿದ ಹಾಗೆ ಬೀಜಗಳನ್ನು ಹಾಕಿ ಸಸಿಗಳನ್ನು ಮಾಡಿ ಮಳೆಗಾಲದಲ್ಲಿ 8 ಮೊಳಕ್ಕೊಂದು ಅಗಿಗಳನ್ನು ಹಚ್ಚಿ ನೀರು ಬಿಟ್ಟು 3 ವರ್ಷದವರೆಗೂ ದನಗಳು ಕುರಿಗಳು ಕೆಡಿಸದ ಹಾಗೆ ಜೋಪಾನ ಮಾಡಿದರೆ ತಮ್ಮಿಂದ ತಾವೇ ವರ್ಧನವಾಗುವವು. ಈ ಗಿಡಗಳು 3 ವರ್ಷಕ್ಕೆ ಕಾಯಿಗಳಾಗಲಾರಂಭಿಸಿ ಅನಂತ ಕಾಲದವರೆಗೂ ತಮ್ಮಿಂದ ತಾವೇ ಬೆಳೆದು ಯಾವ ಆಯಾಸವಿಲ್ಲದೆ ವರ್ಷ ವರ್ಷಕ್ಕೂ ಫಲಗಳಾಗುತ್ತಾ ಇರುವವು. ಗೋಡಂಬಿಯ ಗಿಡಗಳು ತೋಟದಲ್ಲಿಯೇ ಆಗುತ್ತವೆ ಎಂಬ ಪ್ರಮಾಣವಲ್ಲವು. ಬೇಲಿಯನ್ನು ಬಂದೋಬಸ್ತು ಮಾಡಿ ದನಗಳು ಕುರಿಗಳು ತಿನ್ನದ ಹಾಗೆ ಮಾಡಿದರೆ ಹೊಲಗಳಲ್ಲಿಯಾದರೂ ಆಗುತ್ತವೆ. ಅವುಗಳಿಗೆ 3-4 ವರ್ಷ ಬೇಸಿಗೆಯ ಕಾಲದಲ್ಲಿ ಕಪ್ಪಲಿಯಿಂದ ನೀರು ಹಾಕಿದರೆ ಸಾಕು, ಅಷ್ಟರಿಂದಲೇ ಬೆಳೆಯಾಗುತ್ತವೆ. ಗೋಡಂಬಿಯ ಗಿಡಗಳನ್ನು ಹೊಲಗಳಲ್ಲಿ ಬೆಳೆಸಬೇಕಾದರೆ ಹೊಲದಲ್ಲಿ ಮೊದಲು ಗೊಬ್ಬರವನ್ನು ಹಾಕಿ 2 ಸಾಲು ನೇಗಿಲೆಯನ್ನಾಗಲಿ ಮಡಿಕೆಯನ್ನಾಗಲಿ ಹೊಡೆದು ಚೆನ್ನಾಗಿ ಹರಗಿ ಮಣ್ಣು ಮೆತ್ತಗೆ ಮಾಡಿ ಸುತ್ತಲೂ ಮಾವಿನ ಗಿಡಗಳ ಕುಣಿಗಳನ್ನು 24 ಮೊಳಕ್ಕೊಂದರಂತೆ ತೆಗೆಸಿ ಮಧ್ಯಭೂಮಿಯಲ್ಲಿ ಸಾಲು ಸಾಲಾಗಿ ಕಾಣುವಂತೆ 8-11 ಮೊಳದ ತಗ್ಗುಗಳನ್ನು ತೆಗೆದು ಆ ತಗ್ಗುಗಳಲ್ಲಿ ಕೆಮ್ಮಣ್ಣನ್ನು ಸಣ್ಣ ಉಸುಕನ್ನು ಹಾಕಿ ಬರಿ ಮಾಡಿದ ಮೇಲೆ 1 ಹಿಡಿಗೆ ಹಳೆಯ ಗೊಬ್ಬರವನ್ನು ಹಾಕಿ ಗೋಡಂಬಿಯ ಬೀಜಗಳನ್ನು ಅಡ್ಡ ಇಟ್ಟು ಮಣ್ಣು ಮುಚ್ಚಿ ನೀರು ಹಾಕುತ್ತಾ ಹೋಗಬೇಕು. ಹಾಗೂ ಸುತ್ತಲೂ ಮಾವಿನ ಬೀಜಗಳನ್ನು ಹಾಕಿ ಅವುಗಳ ಮಧ್ಯದಲ್ಲಿ ಅಲ್ಲಲ್ಲಿ ಒಂದೊಂದು ನೇರಳೆ ಗಿಡಗಳನ್ನು, ಹಲಸಿನ ಗಿಡಗಳನ್ನು ಮತ್ತು ಹುಣಸೆ ಗಿಡಗಳನ್ನು ಹಾಕಿದರೂ ಬರುತ್ತದೆ. ಈ ಪ್ರಕಾರ ಯಾವತ್ತೂ ಬೀಜಗಳನ್ನು ಹಾಕಿ ನೀರು ಹಾಕುತ್ತಾ ಹೋಗಬೇಕು. ಆ ಗಿಡಗಳು ಉನ್ನತವಾಗಿ ಬೆಳೆಯುವವರೆಗೂ ಕೆಲವು ವರ್ಷ ಪರ್ಯಂತರ ಆ ಭೂಮಿಯಲ್ಲಿ ಜೋಳವನ್ನಾಗಲಿ ಸಜ್ಜೆಯನ್ನಾಗಲಿ ಅಥವಾ ಮತ್ತೆ ಯಾವ ಧಾನ್ಯವನ್ನಾಗಲಿ ಬಿತ್ತಿ ಬೆಳೆ ಮಾಡಿಕೊಳ್ಳಬೇಕು. ಈ ಗಿಡಗಳಿಗೆ ಬೀಜವನ್ನು ಹಾಕಿದ ಮೇಲೆ ಸಮಗ್ರ 1 ವರ್ಷ ನೀರು ಹಾಕಬೇಕು. ಆಮೇಲೆ ಮಳೆಗಾಲದಲ್ಲಿ ಹಾಗೇ ಬೆಳೆಯುವವು. ಬೇಸಿಗೆಯಲ್ಲಿ ಮಾತ್ರ ಸಮಯವರಿತು ನೀರು ಹಾಕುತ್ತಾ ಹೋದರೆ ಸಾಕು, ಅಷ್ಟರಿಂದಲೇ ಬೆಳೆಯುವವು. ಗೋಡಂಬಿಯ ಗಿಡಗಳನ್ನು ತೋಟಗಳಲ್ಲಿ ಹಾಕಿ ಸರ್ವದಾ ಮೊಟ್ಟೆ ನೀರು ಬಿಡುತ್ತಾ ಹೋದರೆ ಅತಿ ಶೃಂಗಾರವಾಗಿ ಬೆಳೆದು ಬಹಳ ತೀವ್ರವೇ ಫಲಿಸಿ 3 ವರ್ಷಕ್ಕೆ ಫಲಗಳಾಗುವವು. ಹೊಲಗಳಲ್ಲಿ ಹಚ್ಚಿ ಯಾವಾಗಲೂ ನೀರು ಹಾಕದೇ ಇದ್ದರೆ 4-5 ವರ್ಷಕ್ಕೆ ಫಲಕ್ಕೆ ಬರುವವು. ಯಾಲಕ್ಕಿಯ ಗಿಡಗಳು. ಯಾಲಕ್ಕಿಯ ಗಿಡಗಳು ಕಾಡು ಬಾಳೆಯ ಎಲೆಯಂತೆ ಎಲೆಗಳಾಗಿ ಇರುವವು. ಆ ಗಿಡಗಳನ್ನು ಬೆಳೆಸುವ ವಿವರವನ್ನು ಹೇಳುತ್ತೇನೆ. ಈ ಗಿಡಗಳ ಸಸಿಗಳನ್ನು ಮಾಡುವಾಗಲಾದರೂ ಇಲ್ಲವೇ ಗಿಡಗಳನ್ನು ಕಿತ್ತಿ ಹಚ್ಚಿ ಬೆಳೆಸುವಾಗಲಾದರೂ ಸ್ವಲ್ಪ ಆದರೂ ಬಿಸಿಲು ಗಾಳಿಯು ತಾಕದ ಹಾಗೆ ಮಾಡಬೇಕು. ಮಲೆಸೀಮೆಯಲ್ಲಿ ಸೂರ್ಯಕಿರಣವು ಬೀಳದಂಥ ದಟ್ಟವಾದ ವನಾಂತರಗಳು ಇರುವುದರಿಂದ ಅಲ್ಲಿಯಾದರೂ ಬೆಳೆಸಬೇಕಾದರೆ ಗಾಳಿ ತಾಕದ ಹಾಗೆ ಸುತ್ತಲೂ ಚಾಟು ಮಾಡಿ ಬೆಳೆಸುತ್ತಾರೆ. ಯಾಲಕ್ಕಿಯ ಬೀಜಗಳನ್ನು ಹಾಕಬೇಕಾದರೆ ಅಂಗಡಿಗಳಲ್ಲಿರುವ ಕಾಯಿಗಳನ್ನು ತಂದು ಹಾಕಬಾರದು, ಅವುಗಳು ನಾಟುವುದಿಲ್ಲ. ಯಾತಕ್ಕೆಂದರೆ ಆ ಕಾಯಿಗಳನ್ನು ಮುಗ್ಗು ಹಾಕಿ ಬೀಜಗಳನ್ನು ಕೆಡಿಸಿ ನಾಟದ ಹಾಗೆ ಮಾಡಿ ಮಾರಾಟಕ್ಕೆ ಕೊಡುವ ಸಂಪ್ರದಾಯವು ಆ ದೇಶಗಳಲ್ಲಿ ಉಂಟು. ಅದರಿಂದ ಯಾಲಕ್ಕಿಯು ಬೆಳೆಯುವಲ್ಲಿ ಹೋಗಿ ಅದಕ್ಕೆ ಮಾರಾಟಕ್ಕಿಂತಲೂ ಹೆಚ್ಚು ಕ್ರಯವನ್ನಾದರೂ ಕೊಟ್ಟು ಬೀಜದ ಕಾಯಿಗಳನ್ನು ಪ್ರಯತ್ನಿಸಿ ತಂದು ಚೆನ್ನಾಗಿ ಒಣಗಿಸಿ ಇಟ್ಟುಕೊಂಡಿರಬೇಕು. ಯಾಲಕ್ಕಿ ಬೆಳೆಯುವ ಭೂಮಿಯ ಪರೀಕ್ಷೆ ಹೇಗೆಂದರೆ ಕೆಂಪು ಒಂಡು ಇರಬೇಕು ಅಥವಾ ಕಟಕದ ಭೂಮಿಯಲ್ಲಾಗಲಿ ಉಸುಕು ಮಿಶ್ರವಾದ ಮಸವು ಭೂಮಿಗಳಲ್ಲಾಗಲಿ ಚೆನ್ನಾಗಿ ಬೆಳೆಯುತ್ತವೆ. ಇದಲ್ಲದೆ ಈ ದೇಶದ ತೋಟಗಳಲ್ಲಿ ನೀರು ವಿಶೇಷವಾಗಿದ್ದರೆ ಯಾವ ಪ್ರಕಾರದ ಭೂಮಿ ಇದ್ದಾಗಾದರೂ ಚಚ್ಚೌಕು 20-25 ಮಾರುಭೂಮಿಯನ್ನು ಅಗಿಸಿ 3 ಮೊಳ ಉದ್ದವಾದ ತಗ್ಗನ್ನು ತೆಗೆಸಿ ಅದರೊಳಗಿನ ಮಣ್ಣನ್ನು ತೆಗೆಸಿ ಆ ತಗ್ಗಿನಲ್ಲಿ 1 ಮೊಳದುದ್ದ ಕೆಮ್ಮಣ್ಣನ್ನು ಸಣ್ಣ ಉಸುಕನ್ನು ಸಮಬೆರಕೆಯಾಗಿ ಕಲಸಿ ಆ ತಗ್ಗಿನಲ್ಲಿ ಹಾಕಿ ಭರಿ ಮಾಡಿ ಆ ತಗ್ಗಿನ ಒಳಮೈಯಲ್ಲಿ ಬಹಳ ದಟ್ಟವಾಗಿ 4 ಬೆರಳಿಗೆ ಒಂದೊಂದರಂತೆ ಸುತ್ತಲೂ ಸಡೆದ ಗಿಡಗಳನ್ನು ಹಾಕಿ ಬೆಳೆಸಿರಬೇಕು. ಮತ್ತು ಆ ತಗ್ಗಿನ ಮೇಲಾದರೂ ದಂಡೆಯನ್ನು ಹಿಡಿದು ಸುತ್ತಲೂ 4 ಕಡೆಗೂ ಸಡೆದ ಗಿಡಗಳನ್ನು ಹಾಕಬೇಕು ಮತ್ತು ಅವುಗಳ ಹಿಂದೆ ಬಾಳೆಯ ಗಿಡಗಳನ್ನು, ಬಾಳೆಯ ಗಿಡದ ಮಧ್ಯದಲ್ಲಿ ಗೇಣಿಗೊಂದು ಚೌಚೆಯ ಗಿಡಗಳನ್ನು ಹಾಕಿ ಸುತ್ತಲೂ ಗಾಳಿ ಹತ್ತದ ಹಾಗೆ ಮಾಡಿ ಆ ತಗ್ಗಿನೊಳಗೆ ತುಂಬಿದ ಉಸುಕು ಕೆಮ್ಮಣ್ಣಿನ ಮೇಲೆ ತೊಪ್ಪಲದ ಗೊಬ್ಬರವನ್ನು ಹಾಕಿ ಸಮ್ಮಿಶ್ರ ಮಾಡಿ ಸಣ್ಣ ಸಣ್ಣ ಚೌಕು ಚೌಕಾದ ಮಡಿಗಳನ್ನು ಮಾಡಿರಬೇಕು. ಈ ಪ್ರಕಾರ ಯಾಲಕ್ಕಿಯ ಸಸಿಗಳನ್ನು ಹಚ್ಚುವ ಭೂಮಿಯನ್ನು ಸಸಿಗಳು ತಯಾರಕ್ಕೆ ಬರುವುದರೊಳಗೆ ಸಿದ್ಧ ಮಾಡಿ ಆ ತಗ್ಗಿನಲ್ಲಿ ಸೂರ್ಯಕಿರಣವು ಬೀಳದಂತೆ ಮೇಲೆ ಹಂದರ ಹಾಕಿ ಬಿದಿರು ಚಾಪೆಗಳನ್ನು ಹಾಕಿ ನೆರಳು ಮಾಡಬೇಕು. ಯಾಲಕ್ಕಿಯ ಗಿಡಗಳಿಗೆ ತಂಪಿನ ಹಾವೆ ತಾಕುವ ಹಾಗೆ ಆ ತಗ್ಗಿನಲ್ಲಿ ಸುತ್ತಲೂ ಬಾಳೆಯ ವನವಾಗಲಿ, ನಿಂಬೆಯ ವನವಾಗಲಿ, ಅಥವಾ ಅಡಿಕೆಯ ವನವಾಗಲಿ, ಇಲ್ಲವೇ ಎಲೆಯ ಬಳ್ಳಿಯಾಗಲಿ ಮೊದಲಿಗೆ ಹಾಕಿಸಿ ತಯಾರು ಮಾಡಿರಬೇಕು. ಯಾಲಕ್ಕಿಯ ಸಸಿಗಳನ್ನು ಮಾಡುವುದು ಹೇಗೆಂದರೆ, ಬೀಜವನ್ನು ಹಾಕಿ ಯಾಲಕ್ಕಿಯ ಸಸಿಗಳನ್ನು ಮಾಡಬೇಕಾದರೂ ಮೊದಲಿನಂತೆ ಒಂದು ತಗ್ಗನ್ನು ಮಾಡಿ ಅದರೊಳಗೆ ಸಸಿಗಳನ್ನು ಮಾಡಿ ಕಿತ್ತಿ ಹಚ್ಚಬೇಕು. ಅದು ಹೇಗೆಂದರೆ, 2-3 ಚಚ್ಚೌಕು ಭೂಮಿಯಲ್ಲಿ 1.5 ಗಜದ ಪ್ರಮಾಣ ತಗ್ಗು ತೆಗೆದು ಆ ತಗ್ಗಿನೊಳಗಿನ ಮಣ್ಣನ್ನು ಕಡೆಗೆ ತೆಗೆಸಿ ಅದರೊಳಗೆ ಕೆಮ್ಮಣ್ಣು ಉಸುಕನ್ನು ಕಲಸಿ 1.5 ಗಜದ ಪ್ರಮಾಣ ಎತ್ತರವಾಗಿ ಆ ತಗ್ಗಿನಲ್ಲಿ ಭರಿ ಮಾಡಿ ಸುತ್ತಲೂ ಚಾಟು ಆಗುವ ಹಾಗೆ ಆ ತಗ್ಗಿನ ಮೇಲೆ 4 ದಿಕ್ಕಿಗೂ ತಟ್ಟೆಯನ್ನು ಕಟ್ಟಿ ಆ ತಗ್ಗಿನ ಮೇಲಾದರೂ ಹಂದರ ಹಾಕಿ ನೆರಳು ಮಾಡಿ ತಗ್ಗಿನೊಳಗೆ ತುಪ್ಪಲದ ಗೊಬ್ಬರವನ್ನು ಹಾಕಿ ಮಡಿಗಳನ್ನು ಮಾಡಿ ಅದರೊಳಗೆ ತೊಳೆಯದೇ ಇದ್ದ ಬಲಿತ ಯಾಲಕ್ಕಿಯ ಬೀಜದ ಕಾಯಿಗಳನ್ನು ತಂದು ಒಡೆದು ಬೀಜಗಳನ್ನು ಮಡಿಗಳಲ್ಲಿ ಹಾಕಿ ಮೇಲೆ ಸ್ವಲ್ಪ ತುಪ್ಪಲದ ಗೊಬ್ಬರವನ್ನು ಹಾಕಿ ನೀರು ಬಿಡುತ್ತಾ ಹೋಗಬೇಕು. ಅವುಗಳು 8-10 ದಿವಸಗಳಲ್ಲಿ ಮೊಳಕೆ ಒಡೆಯುವವು. ಆ ಸಸಿಗಳನ್ನು 1-1.5 ತಿಂಗಳು ಆ ತಗ್ಗಿನಲ್ಲಿಯೇ ಬೆಳೆಸಿ ಆಮೇಲೆ ಈ ಪ್ರಕರಣದಲ್ಲಿ ಹಿಂದೆ ಹೇಳಿದಂತೆ ತಯಾರು ಮಾಡಿದ ದೊಡ್ಡ ತಗ್ಗಿನಲ್ಲಿರುವ ಮಡಿಗಳಾವತ್ತಕ್ಕೂ ನೀರು ಬಿಟ್ಟು ಹಸಿ ಮಾಡಿ ಯಾಲಕ್ಕಿಯ ಅಗಿಗಳನ್ನು ಗಡ್ಡೆ ಸಹಿತವಾಗಿ ಅಗಿದು ತಂದು ಆ ಮಡಿಗಳಲ್ಲಿ ಹಚ್ಚಿ ತೊಪ್ಪಲದ ಗೊಬ್ಬರವನ್ನು ಹಾಕಿ ಚೆನ್ನಾಗಿ ಬಗಲು ತುಳಿದು ಗಟ್ಟಿಯಾಗಿ ಕೂಡಿಸಬೇಕು. ಆಮೇಲೆ ಅವುಗಳಿಗೆ ಹಸಿಯಾರದಂತೆ ನೀರು ಬಿಡುವುದರಿಂದ ವರ್ಧನವಾಗಿ ಬೇರಿನಲ್ಲಿ ಕಾಯಿಗಳಾಗುವವು. ನೀರಿನ ತಂಪು ವಿಶೇಷವಾಗಿದ್ದು ಮೇಲೆ ನೆರಳಾಗಿ ಸುತ್ತಲೂ ಗಾಳಿ ಹತ್ತದೆ ಚಾಟಾಗಿದ್ದರೆ 3-4 ತಿಂಗಳಿಗೆ ಕಾಯಿಗಳಾಗುವವು. ಆ ಗಿಡಗಳ ಬೇರಿನಲ್ಲಿ ಗೊಂಚಲು ಗೊಂಚಲುಗಳಾಗಿ ಕಾಯಿಗಳಾಗಿರುವವು. ಅವುಗಳನ್ನು ತೆಗೆದುಕೊಂಡು ಬೇರುಗಳಲ್ಲಿರುವ ಕಾಯಿಗಳನ್ನು ಕತ್ತರಿಯಿಂದ ಕತ್ತರಿಸಿ ಗುಂಜು ತೆಗೆದು ಚೆನ್ನಾಗಿ ತೊಳೆದು ಹದ ಮಾಡಿದಲ್ಲಿ ಯಾಲಕ್ಕಿಯ ಕಾಯಿಗಳಾಗುವವು. ಯಾಲಕ್ಕಿಯ ಗಿಡಗಳಿಗೆ ಹಾಕತಕ್ಕ ತೊಪ್ಪಲದ ಗೊಬ್ಬರವನ್ನು ಮಾಡುವುದು ಹೇಗೆಂದರೆ, ತೋಟದಲ್ಲಿ ಒಂದು ದೊಡ್ಡ ತಗ್ಗನ್ನು ತೆಗೆದು ಆ ತಗ್ಗಿನಲ್ಲಿ ಹುಲಗಲಿ ತೊಪ್ಪಲವನ್ನು, ಬೆಟ್ಟದ ತೊಪ್ಪಲವನ್ನು, ಸಿರಸಲ ತೊಪ್ಪಲವನ್ನು, ನೆಲ್ಲಿಯ ತೊಪ್ಪಲವನ್ನು ತುಂಬಿ ಮೇಲೆ ಸ್ವಲ್ಪ ಮಣ್ಣು ಹಾಕಿ ನೀರು ಬಿಡುತ್ತಾ ಹೋಗಬೇಕು. ಕೆಲವು ದಿವಸಕ್ಕೆ ಅವೆಲ್ಲ ಕಳೆತು ಗೊಬ್ಬರವಾಗುವುದು. ಈ ಗೊಬ್ಬರವು ಎಷ್ಟು ಕಳೆತಷ್ಟು ಉತ್ತಮವು. ಯಾಲಕ್ಕಿಯ ಗಿಡಗಳಿಗೆ ಇದೇ ಗೊಬ್ಬರವನ್ನೇ ಹಾಕಬೇಕು. ಮೆಣಸಿನ ಬಳ್ಳಿ. ಮೆಣಸಿನ ಬಳ್ಳಿಯು ಎಲೆಯ ಬಳ್ಳಿಯ ಹಾಗೆ ಇರುತ್ತದೆ. ಅದರ ಎಲೆಗಳಾದರೂ ವೀಳ್ಯದ ಎಲೆಯಂತೆ ಇದ್ದು ಬಸಳಿಯ ಬಳ್ಳಿಯು ಹಬ್ಬಿದಂತೆ ಹಬ್ಬಿ ಬಸಳಿಯ ಹಣ್ಣಿನಂತೆ ಮೆಣಸುಗಳಾಗುವವು. ಮುಗ್ಗು ಹಾಯ್ದ ಮೆಣಸನ್ನು ಅಂಗಡಿಗಳಿಂದ ತಂದು ಹಾಕಿದರೆ ನಾಟುವುದಿಲ್ಲ. ಮಲೆಸೀಮಿಯಿಂದ ಬಲಿತ ಹೊಸ ಬೀಜದ ಮೆಣಸುಗಳನ್ನು ಬೇರೆ ತರಿಸಿ ಕೆಲವು ತಗ್ಗುಗಳನ್ನು ತೆಗೆಸಿ ಅವುಗಳಲ್ಲಿ ಕೆಮ್ಮಣ್ಣು ಉಸುಕನ್ನು ಭರಿ ಮಾಡಿ ತುಂಬಿ ಆ ತಗ್ಗಿನಲ್ಲಿ ಹಣ್ಣಾಗಿ ಒಣಗಿ ಉದುರಿದ ಬೀಜದ ಮೆಣಸನ್ನು ತಂದು ಹಾಕಿ ನೀರು ಬಿಡಬೇಕು. ಅಥವಾ ಅವುಗಳ ಸಸಿಗಳನ್ನಾದರೂ ಗಡ್ಡೆ ಸಹಿತ ತಂದು ಹಚ್ಚಬೇಕು. ಮೆಣಸಿನ ಬಳ್ಳಿಗಳಾದರೂ ತೇವು ಆರದಂತೆ ನೀರು ಹಾಕುತ್ತಾ ಹೋದರೆ ಬಳ್ಳಿಯು ವಿಸ್ತಾರವಾಗಿ ಗಿಡಗಳಿಗೆ ಹಬ್ಬಿ 6 ತಿಂಗಳಿಗೆ ಫಲವಾಗಲಾರಂಭಿಸುವವು. ಅಲ್ಲ, ಉಸುಕು ಪಡಿಭೂಮಿಯಲ್ಲಿ ಮೇಲಿಂದ ಮೇಲೆ ನೀರನ್ನು ಹಾಕುತ್ತಾ ಹೋದ ಹಾಗೆ ಉಸುಕಿನಲ್ಲಿ ಸ್ವಲ್ಪ ಮಣ್ಣನ್ನಾಗಲಿ ಗೊಬ್ಬರವನ್ನಾಗಲಿ ಬೂದಿಯನ್ನಾಗಲಿ ಕಲಸಿ ಮಡಿಗಳಲ್ಲಿಯಾದರೂ 1.5 ಗೇಣು ಉಸುಕನ್ನು, ಸ್ವಲ್ಪ ಕೆಮ್ಮಣ್ಣನ್ನು, ಗೊಬ್ಬರವನ್ನು ಕಲಸಿ ಭರಿ ಮಾಡಿ ಹಾಕಿ, ಅಲ್ಲದೆ ಸಣ್ಣ ಸಣ್ಣ ಮರಿಕೊಂಬುಗಳನ್ನು ಮುರಿದುಕೊಂಡು ಚೋಟಿಗೊಂದನ್ನು ಊರಿ ನೀರು ಬಿಡಬೇಕು. ಮತ್ತು ಅಲ್ಲವನ್ನು ಹಚ್ಚಿದ 8 ತಿಂಗಳಿಗೆ ಅಗಿದರೆ ಚಲೋ ಅಲ್ಲವಾಗುವುದು. ಅದನ್ನೇ 3 ವರ್ಷ ಭೂಮಿಯಲ್ಲಿ ಬಿಟ್ಟು ನೀರು ಹಾಕುತ್ತಾ ಬೆಳೆಸಿ ಆಮೇಲೆ ಅಗಿದು ತೆಗೆದರೆ ಅದು ಬಲಿತ ಅಲ್ಲವು. ಅದನ್ನು ಮಣ್ಣು ಹೋಗುವ ಹಾಗೆ ಚೆನ್ನಾಗಿ ತೊಳೆದು ಹಸನು ಮಾಡಿ ಹೊಸ ಸುಣ್ಣದೊಳಗೆ ಹಾಕಿ ತೆಗೆದು ಒಣಗಿಸಿದರೆ ಶುಂಠಿಯಾಗುವುದು. ಭೂಮಿಯ ಹದದ ಮೇಲೆ ಉಮರಾವತಿ ಶುಂಠಿ ಎನಿಸುವುದು. ಕೆಲವು ಭೂಮಿಯ ಗುಣದಿಂದ ರಾಶಿಯ ಶುಂಠಿ ಎನಿಸುವುದು. ಅಲ್ಲವನ್ನು ಸುಣ್ಣದಲ್ಲಿ ಹಾಕದೆ ಹಾಗೆ ಇಟ್ಟರೆ ಶುಂಠಿಯಾಗುವುದಿಲ್ಲ. ಹಾಗೆ ಅಲ್ಲವನ್ನು ಮಾರಬೇಕಾದರೆ ವರ್ಷದೊಳಗೆ ಬೇಕಾದಾಗ ತೆಗೆದು ಮಾರಿದರೂ ಬರುತ್ತದೆ. ಶುಂಠಿಯನ್ನು ಮಾಡಬೇಕಾದರೆ 3 ವರ್ಷ ಬಿಡಬೇಕು. ಕಸಕಸಿ. ಕಸಕಸಿಯ ಬೀಜವು ಹೊಸ ಬೀಜವಾದರೆ ಅಂಗಡಿಯಲ್ಲಿಂದಾದರೂ ಬಿಳುಪು ಹೊಸ ಬಣ್ಣವನ್ನು ನೋಡಿ ಚಲೋ ಕಸಕಸಿಯನ್ನು ತಂದು ಬಿತ್ತಿದರೂ ನಾಟುತ್ತವೆ. ಆದರೆ ಉಳ್ಳಿ ಬಳ್ಳೊಳ್ಳಿಯನ್ನು ಹಚ್ಚುವ ಕಾಲದಲ್ಲಿ ಉಳ್ಳಿಯ ಮಡಿಯೊಳಗಾದರೂ ಅಂಗಲಾಗಿ ಚೆಲ್ಲುತ್ತಾರೆ ಅಥವಾ ಕೂರಿಗೆಯಿಂದ ಬಿತ್ತುತ್ತಾರೆ. ಇಲ್ಲವೇ ಮಡಿಗಳನ್ನು ಮಾಡಿ ಚೆಲ್ಲಿ ನೀರು ಬಿಟ್ಟು ಕಾವಲಿಗಳಿಗೆ ಮಾತ್ರ ಉಳ್ಳಿಯ ಅಗಿಗಳನ್ನು ಹಚ್ಚುತ್ತಾರೆ. ಕಸಕಸಿಯನ್ನು ಹಾಕುವ ಭೂಮಿಯನ್ನು ಹಸನು ಮಾಡುವುದು ಹೇಗೆಂದರೆ, ತೋಟದ ಭೂಮಿಯಲ್ಲಿ ಮೊದಲು ಗೊಬ್ಬರವನ್ನು ಹಾಕಿ ಎರಡು ಸಾಲು ಮಡಿಕೆಯನ್ನು ಹೊಡೆದು ಪುನಃ ಗೊಬ್ಬರವನ್ನು ಹಾಕಿ ಮೂರು ಸಾಲು ಹರಗಿ ಮತ್ತೂ ಗೊಬ್ಬರವನ್ನು ಹರಹಿ ಕೂರಿಗೆಯಿಂದ ಬಿತ್ತಬೇಕಾದರೆ ಒಣ ಮಣ್ಣಿನಲ್ಲಿ ಒಂದು ಸೇರು ಕಸಕಸಿಯಲ್ಲಿ 24 ಸೇರು ಸಣ್ಣ ಉಸುಕನ್ನು ಕೂಡಿಸಿ ನಾಲ್ಕು ತಾಳಿನ ಕೂರಿಗೆಯಿಂದ ಹೌರಿಗೆ ಬಿತ್ತಿ ಮಡಿಗಳನ್ನು ಮಾಡಿ ಚೆನ್ನಾಗಿ ನೀರು ಹೋಗುವ ಹಾಗೆ ಕಾವಲಿಗಳನ್ನು ಮಾಡಿಕೊಂಡು ನೀರು ಬಿಟ್ಟು ಎಲ್ಲ ಕಾವಲಿಗಳಲ್ಲಿ ಉಳ್ಳಿಯ ಅಗಿಗಳನ್ನು ಹಚ್ಚಬೇಕು. ಹಿಂದೆ ಹೇಳಿದಂತೆ ಭೂಮಿಯನ್ನು ಹಸನು ಮಾಡಿ ಚೆನ್ನಾಗಿ ಮಡಿಗಳನ್ನು ಕಾವಲಿಯನ್ನು ಮಾಡಿಕೊಂಡು ಮಡಿಗಳಿಗೆ ಗೊಬ್ಬರವನ್ನು ಹಾಕಿ ಕಸಕಸಿಯನ್ನು ಚೆಲ್ಲಿ ನೀರು ಬಿಟ್ಟು ಕಾವಲಿಗೆ ಉಳ್ಳಿಯ ಅಗಿಗಳನ್ನು ಹಚ್ಚಬೇಕು. ಇದೊಂದು ಪ್ರಕಾರವು. ಈ ಎರಡು ವಿಧದೊಳಗೊಂದು ರೀತಿಯಿಂದ ಕಸಕಸಿಯನ್ನು ಹಾಕಿಕೊಳ್ಳಬೇಕು. ನಾಲ್ಕಾರು ದಿವಸಗಳಲ್ಲಿ ಅವುಗಳು ನಾಟಿಕೊಳ್ಳುವವು. ಈ ಕಸಕಸಿಗೆ ಮೂರು ವೇಳೆ ಗೊಬ್ಬರವನ್ನು ಹಾಕಿರುವುದರಿಂದ ಇದರಲ್ಲಿ ಸದಿಯು ಬಹಳವಾಗಿ ಹುಟ್ಟುವುದು. ಎರಡು ಮೂರು ಎಲೆಗೆ ಬಂದಾಗ ಸದಿಯನ್ನು ತೆಗೆಸಬೇಕು ಮತ್ತು ಸದಿಯು ಹುಟ್ಟುತ್ತಾ ಹೋದ ಹಾಗೆ ಮೂರು ನಾಲ್ಕು ವೇಳೆ ಸದಿಯನ್ನು ಹದದ ಮೇಲೆ ತೆಗೆಸುತ್ತಾ ಹದದ ಮೇಲೆ ನೀರು ಬಿಡುತ್ತಾ ಹೋಗಲಾಗಿ ಮೂರು ತಿಂಗಳಷ್ಟಕ್ಕೆ ಕಾಯಿಗಳಾಗುವವು. ಈ ಕಸಕಸಿಯ ಹೂವು ಆದಾಗ ಬಹಳ ಸಂಭ್ರಮವಾಗಿ ಕಾಣಿಸುವುದು. ಇದರ ಹೂಗಳು ಮೊದಲು ಬಹಳ ಬಿಳುಪಾಗಿ ತರುವಾಯದಲ್ಲಿ ಗುಲಾಬಿಯ ಬಣ್ಣವಾಗುತ್ತವೆ. ಅದರ ಕಾಯಿಗಳು ನಿಂಬಿಯ ಕಾಯಿ ಪ್ರಮಾಣವಾಗಿ ಮೇಲೆ ಕಮಲದಳಗಳ ಹಾಗೆ ಆಕೃತಿಯುಳ್ಳ ಒಂದು ಚಕ್ರವಿರುತ್ತದೆ. ಕಸಕಸಿಯ ಕಾಯಿಗಳು ಹಣ್ಣಾಗುವ ಹದಕ್ಕೆ ಬಂದಾಗ ಹಣ್ಣಾಗುವುದಕ್ಕಿಂತ ಮೊದಲೇ ಉಕ್ಕಿನ ಉಗುರುಗಳಿಂದಾಗಲಿ ಅಥವಾ ಮೂರು ಮೂರು ಚಾನಗಳನ್ನು ಕಟ್ಟಿ ಅದರಿಂದಾಗಲಿ ಇಲ್ಲವೇ ಮೂರು ಬಳಿಯ ಚೂರುಗಳನ್ನು ದಾರದಿಂದ ಕಟ್ಟಿದರೂ ಸರಿ, ಆ ಕಾಯಿಗಳಿಗೆ ನಾಲ್ಕು ದಿಕ್ಕಿಗೆ ಸಾಯಂಕಾಲದ ಸಮಯಕ್ಕೆ ಎರಡು ತಾಸು ಹೊತ್ತು ಇರಲಿಕ್ಕೆ ಆರಂಭಿಸಿ ಸೂರ್ಯನು ಅಸ್ತವಾಗುವವರೆಗೂ ಮೂರು ಮೂರು ಗೆರೆಗಳು ಬೀಳುವ ಹಾಗೆ ನಾಲ್ಕು ದಿಕ್ಕಿಗೂ ಚಿವರಿದ ಹಾಗೆ ಗೆರೆಗಳನ್ನು ಹಾಕಬೇಕು. ಈ ಪ್ರಕಾರ ಪ್ರತಿಯೊಂದು ಕಾಯಿಗೂ ನಾಲ್ಕು ದಿಕ್ಕಿಗೂ ಮೂರು ಮೂರು ಗೀರುಗಳನ್ನು ಹಾಕಿ ಬಿಡಬೇಕು. ಆಮೇಲೆ ಮರು ದಿವಸ ಪ್ರಾತಃ ಕಾಲದಲ್ಲಿ ಆ ಕಾಯಿಗಳ ಮೇಲಿರುವ ಗೀರುಗಳಲ್ಲಿ ಅಂಟಿನ ಹಾಗೆ ಅಂಟು ಬಂದಿರುವುದು. ಅದು ಮಹಾವಿಷವು. ಅದನ್ನು ತಿಂದರೆ ಸರ್ಪಿನ ವಿಷದಂತೆ ಅಮಲಾಗುತ್ತದೆ, ನಿದ್ರೆ ಹತ್ತುತ್ತದೆ. ಆ ಕಸಕಸಿಯ ಕಾಯಿಯಲ್ಲಿ ಹೊರಡುವ ಅಂಟಿಗೆ ಕೆಲವರು ಅಫೀಮು ಎನ್ನುತ್ತಾರೆ. ಈ ದೇಶದಲ್ಲಿ ಅದಕ್ಕೆ ಅಫು ಎಂದು ಹೆಸರು. ಅದನ್ನು ತೆಗೆದುಕೊಳ್ಳಬೇಕಾದರೆ ಎರಡು ಹಸ್ತಗಳಿಗೆ ಔಡಲೆ ಎಣ್ಣೆಯನ್ನು ಹಚ್ಚಿಕೊಂಡು ಒಂದೊಂದು ಬಟ್ಟಲದಲ್ಲಿಯಾಗಲಿ ಅಥವಾ ಮಣ್ಣಿನ ಮುಚ್ಚಳಗಳಲ್ಲಿಯಾಗಲಿ ಸ್ವಲ್ಪ ಔಡಲೆ ಎಣ್ಣೆಯನ್ನು ತಳದಲ್ಲಿ ಹಾಕಿಕೊಂಡು ಸಿಂಪೆಯಿಂದ ಅದರ ಅಂಟನ್ನು ಗೀರಿಕೊಂಡು ಬಟ್ಟಲಗಳಲ್ಲಿ ಹಾಕುತ್ತಾರೆ. ಈ ಪ್ರಕಾರ ಎಲ್ಲ ಕಾಯಿಗಳಲ್ಲಿರುವ ಅಪ್ಪವನ್ನು ಬಿಡಿಸಿಕೊಂಡು ಔಡಲ ಎಣ್ಣೆಯನ್ನು ಕೈಗೆ ಹಚ್ಚಿಕೊಂಡು ಚೆನ್ನಾಗಿ ನಾದಿ ಎರಡೂವರೆ ಸೇರು ತೂಕದ ಪ್ರಮಾಣ ಒಂದೊಂದು ಹಲ್ಲೆಯನ್ನು ಮಾಡಿ ಔಡಲ ಎಲೆಗಳಿಗೆ ಔಡಲ ಎಣ್ಣೆಯನ್ನು ಹಚ್ಚಿ ಆ ಹಲ್ಲಿಗಳನ್ನು ಬೇರೆ ಬೇರೆ ಎಲೆಗಳಲ್ಲಿ ಕಟ್ಟಿ ಇಟ್ಟುಕೊಂಬುತ್ತಾರೆ. ಆಮೇಲೆ ಕೆಲವು ದಿವಸಕ್ಕೆ ಕಸಕಸಿಯ ಕಾಯಿಗಳು ಹಸಿರು ಹೋಗಿ ಬಿಳುಪಾಗೋಣ ಇವುಗಳನ್ನು ಮುರಿದುಕೊಂಡು ಮೊಟ್ಟೆಯಲ್ಲಿ ತುಂಬಿಕೊಂಡು ಒಂದೊಂದು ಗುಡಾರವನ್ನು ಹಾಸಿ ಅದರ ಮೇಲೆ ಕಾಯಿಗಳನ್ನೆಲ್ಲ ಒತ್ತಟ್ಟಿಗೆ ಹಾಕಿ ಕುಡುಗೋಲುಗಳಿಂದಾಗಲಿ ಈಳಿಗೆಯಿಂದಾಗಲಿ ಕಾಯಿಗಳನ್ನು ಕೊರೆದು ಕಸಕಸಿಯನ್ನು ಉದುರಿಸಿ ಸೊಟ್ಟೆಗಳನ್ನೆಲ್ಲ ಒಂದು ಕಡೆಗೆ ಹಾಕಬೇಕು. ಈ ಪ್ರಕಾರ ಎಲ್ಲ ಕಾಯಿಗಳನ್ನು ಕೊರೆದು ಕಸಕಸಿಯ ರಾಶಿಯನ್ನು ಮಾಡಿಕೊಳ್ಳಬೇಕು. ಈ ಕಸಕಸಿಯ ಉತ್ಪನ್ನವನ್ನು ಸ್ವಲ್ಪ ಸೂಚಿಸುತ್ತೇನೆ. ಸಾಕಳಿ ಅಳತೆಯ ಒಂದು ಎಕರೆ ಭೂಮಿಯಲ್ಲಿ ಕಸಕಸಿಯನ್ನು ಹಾಕಿದರೆ 50 ರೂಪಾಯದ ಅಜಮಾಸು ಕಸಕಸಿಯು ಸ್ವಲ್ಪ ಹೆಚ್ಚು ಕಡಿಮೆ 100/100 ರೂಪಾಯದ ಅಫು ಅಜಮಾಸು 10 ರೂಪಾಯದ ಉಳ್ಳಾಗಡ್ಡಿಯಷ್ಟು ಆಕಾರವು 4 ತಿಂಗಳಲ್ಲಿ ಕೈಗೆ ಬರುವುದು. ಸುಮಾರು 150 ರೂಪಾಯದ ಆಕಾರಕ್ಕೇನು ಕಡಿಮೆಯಾಗುವುದಿಲ್ಲ. ಜೀರಿಗೆ. ಜೀರಿಗೆಯನ್ನು ಮುಂಗಾರಿಯ ಕಾಲದಲ್ಲಿ ತಂಪು ಏರಿಯ ಭೂಮಿ ಇದ್ದರೆ ಬಿತ್ತುತ್ತಾರೆ. ತೋಟದಲ್ಲಿಯಾದರೂ ಜೀರಿಗೆ, ಶಾಜೀರಿಗೆ ಸೊಪ್ಪು ಮೊದಲಾದವುಗಳನ್ನು ಬಿತ್ತಿ ಬೆಳೆ ಮಾಡಿಕೊಳ್ಳಬೇಕು. ಜೀರಿಗೆ ಶಾಜೀರಿಗೆಯನ್ನು ಬಿತ್ತತಕ್ಕ ಭೂಮಿಯು ಹೇಗಿರಬೇಕೆಂದರೆ ಕೆಂಪು ಭೂಮಿ, ಮಡಿಯ ಭೂಮಿ, ಮೊರಡಿಯ ಭೂಮಿಯಾಗಲಿ, ಎರೆಯಾಗಲಿ, ಬಲವಾದ ಭೂಮಿ ಇದ್ದರೆ ಬಯಲು ಹೊಲಗಳಲ್ಲಿಯಾದರೂ ತೋಟಗಳಲ್ಲಿಯಾದರೂ ಜೀರಿಗೆಯು ಶಾಜೀರಿಗೆಯು ಬೆಳೆಯುತ್ತವೆ. ಜೀರಿಗೆಯನ್ನು ಬಿತ್ತುವ ಭೂಮಿಯು ಜಿರಾಯತದಲ್ಲಿ ಬಯಲು ಹೊಲಗಳಲ್ಲಿಯಾಗಲಿ ಅಥವಾ ತೋಟಗಳಲ್ಲಿಯಾಗಲಿ ಮೊದಲು ಗೊಬ್ಬರವನ್ನು ಹಾಕಿ ಎರಡು ಸಾಲು ಮಡಿಕೆಯನ್ನು ಹೊಡೆದು ಮೂರು ಸಾಲು ಚೆನ್ನಾಗಿ ಹರಗಿ ನಾಲ್ಕು ತಾಳಿನ ಕೂರಿಗೆಯಿಂದ ಒಂದು ಸೇರು ಅಳತೆಯ ಮಾಪಿನ ಜೀರಿಗೆಯಲ್ಲಿ ಎಂಟು ಸೇರು ಅಳತೆಯ ಮಾಪಿನ ಸಣ್ಣ ಉಸುಕನ್ನು ಕೂಡಿಸಿ ಬಿತ್ತಬೇಕು. ಹಾಗೂ ತೋಟಗಳಲ್ಲಿ ಕೂರಿಗೆಯಿಂದ ಬಿತ್ತಿ ಮಡಿ ಮಾಡಿ ನೀರು ಬಿಟ್ಟರೂ ಬರುತ್ತದೆ. ಅಥವಾ ಮಡಿಗಳನ್ನು ಮಾಡಿ ಅಡವು ಹಾಗೂ ಅಂಗಲ ಆಗದಂತೆ ಹವಣಾಗಿ ಬೀಜಗಳನ್ನು ಚೆಲ್ಲಿ ನೀರು ಬಿಟ್ಟರೂ ಬರುತ್ತದೆ. ಹೊಲಗಳಲ್ಲಿ ಬಿತ್ತಿದರೆ ಮಳೆಗಾಲ ಹೆಚ್ಚಾದ ಹಾಗೆ ವಿಶೇಷ ಬೆಳೆಯಾಗುವುದು. ತೋಟಗಳಲ್ಲಿ ಹದದ ಮೇಲೆ ನೀರು ಬಿಡುವುದರಿಂದ ಯಥಾಪ್ರಕಾರ ಬೆಳೆಯಾಗುವುದು. ಜೀರಿಗೆ ಬೀಜವನ್ನಾಗಲಿ ಶಾಜೀರಿಗೆ ಬೀಜವನ್ನಾಗಲಿ ಅಂಗಡಿಗಳಲ್ಲಿ ತಂದು ಬಿತ್ತಿದರೆ ನಾಟುವುದಿಲ್ಲ. ಅವುಗಳು ಮುಗ್ಗು ಹಾದಿರುವುದರಿಂದ ಹೊಸ ಜೀರಿಗೆ ಬೀಜಗಳನ್ನು ತರಿಸಿ ಬಿತ್ತಬೇಕು. ಜೀರಿಗೆಯನ್ನು ಬಿತ್ತುವ ಕಾಲವು ಮೃಗಶಿರ, ಆರಿದ್ರಿ, ಪುಷ್ಯ, ಪುನರ್ವಸು ಮಳೆಗಳವರೆಗೂ ಮುಂಗಾರಿಯ ಕಾಲದಲ್ಲಿ ಬಿತ್ತಿದರೆ ಕಾರ್ತೀಕ ಮಾರ್ಗಶೀರ್ಷ ಮಾಸಕ್ಕೆ ರಾಶಿಯಾಗುವವು. ರೈತ ಬಾಂಧವರೇ, ಈ ತನಕ ಕೃಷಿ ಜ್ಞಾನ ಪ್ರದೀಪಿಕೆಯ 14ನೇ ಪ್ರಕರಣವನ್ನ ಆಲಿಸಿದಿರಿ. ಈ ಪ್ರಕರಣದ ಉಳಿದ ಭಾಗ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕ ಮತ್ತೆ ಮೂಡಿ ಬರ್ತದ. ಈಗ ಕೇಳಿ ಒಂದು ಕೃಷಿ ಹಾಡು. ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದ ರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಎಲ್ಐಸಿ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್ ಇಂಡೋ ಜರ್ಮನ್ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಸಾವಿರಾರು ಕುಟುಂಬಗಳ ಆನಂದಕ್ಕೆ ಸಾಕ್ಷಿಯಾಗಿದೆ. ವಿಶ್ವ ಮಟ್ಟದಲ್ಲಿ ಸರ್ವಶ್ರೇಷ್ಠ ಕೇಂದ್ರಗಳಲ್ಲಿ ಒಂದಾದ ಶೋಭಾ ನರ್ಸಿಂಗ್ ಹೋಮ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ 5,000 ಹೆಚ್ಚು ಯಶಸ್ವಿ ಟೆಸ್ಟ್ ಟ್ಯೂಬ್ ಬೇಬಿ ಜನನವಾಗಿದ್ದು ಅತ್ಯಾಧುನಿಕ ಚಿಕಿತ್ಸೆ, ಅನುಭವಿ ಮತ್ತು ನುರಿತ ವೈದ್ಯರ ತಂಡದ ಪರಿಶ್ರಮವೇ ಈ ಯಶಸ್ಸಿಗೆ ಕಾರಣ. ಮಕ್ಕಳಿಲ್ಲ ಎನ್ನುವ ಕೊರಗನ್ನು ಬಿಟ್ಟು ಹಿಂದೆ ಭೇಟಿ ನೀಡಿ ಶೋಭಾ ನರ್ಸಿಂಗ್ ಹೋಮ್ ಹೋಮ್ ಪ್ರೈವೇಟ್ ಲಿಮಿಟೆಡ್, ಮುರಾರ್ಜಿ ಪೇಟ್ ಸೇವಾ ಸದನ ಶಾಲೆ ಎದುರುಗಡೆ, ಸೊಲ್ಲಾಪುರ್. ಸಂಪರ್ಕಿಸಿ 7447745500. ಇನ್ನು ಮುಂದೆ ಕೇಳಿ ಕೃಷಿ ಹಾಡುಗಳನ್ನ ರೈತ ಬಾಂಧವರೇ. ಪೂರೈತಿ ಚಲುವೆ ನಡಿ ಚಲುವೆ ರಸಗೊಬ್ಬರದ ಹಂಗ ನಮಗಿಲ್ಲಾಕ ರಸಗೊಬ್ಬರದ ಹಂಗ ನಮಗಿಲ್ಲಾಕ ನಡಿ ಹೋಗೋಣ ತೊಗರಿ ಬಿತ್ತಲಾಕ ನಡಿ ಹೋಗೋಣ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ಕಾಲುಗಳು ಪಾದಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಹಿಮಗಿರಿಯ ಹಿಡಿದು ವಾರಿದೆಯವರೆಗೆ ನಾನಿರುವೆನು ಎಲ್ಲಿ ಎಂದರಲ್ಲಿ, ಹಿಮಗಿರಿಯ ಹಿಡಿದು ವಾರಿದೆಯವರೆಗೆ ನಾನಿಮ್ಮ ಕಣ್ಣಿನಲ್ಲಿ. 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಹಿಡಿದು ವಾರಿದೆಯವರೆಗೆ ನಾನಿರುವೆನು ಎಲ್ಲಿ ಎಂದರಲ್ಲಿ, ಹಿಮಗಿರಿಯ ಹಿಡಿದು ವಾರಿದೆಯವರೆಗೆ ನಿಮ್ಮ ಕಣ್ಣಿನಲ್ಲಿ. 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಹಿಡಿದು ವಾರಿದೆಯವರೆಗೆ ನಾನಿರುವೆನು ಎಲ್ಲಿ ಎಂದರಲ್ಲಿ, ಹಿಮಗಿರಿಯ ಹಿಡಿದು ವಾರಿದೆಯಮ್ಮ ಕಣ್ಣಿನಲ್ಲಿ. 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಹಿಡಿದು ವಾರಿದೆಯವರೆಗೆ ನಾನಿರುವೆನು ಎಲ್ಲಿ ಎಂದರಲ್ಲಿ, ಹಿಮಗಿರಿಯ ನಿಮ್ಮ ಕಣ್ಣಿನಲ್ಲಿ. 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಹಿಡಿದು ವಾರಿದೆಯವರೆಗೆ ನಾನಿರುವೆನು ಎಲ್ಲಿ ಎಂದರಲ್ಲಿ, ನಿಮ್ಮ ಕಣ್ಣಿನಲ್ಲಿ. 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ.